ನಾವು 100% ಪೇಮೆಂಟ್ ಆದ್ಮೇಲೆ ಅವರಿಗೆ ಡಿಸ್ಪ್ಯಾಚ್ ಮಾಡ. ನಾವು ಯಾರು ಕೆಟ್ಟರು ಒಳ್ಳೆಯರು ಅನ್ನೋದು ಬೇಡ. ಸೊ ನಮ್ಗೇನಂದ್ರೆ ಅವರು ಸ್ಯಾಂಪಲ್ ತಗೊಳ್ಳಿ, ಒಂದ್ಸಲ ಯಾಕೆ ಮೂರ್ ಸಲ ಟೆಸ್ಟ್ ಮಾಡಿಸ್ಕೊಳ್ಳಿ, ಕ್ವಾಲಿಟಿ ಏನಾದ್ರು ಡಿಫ್ರೆನ್ಸ್ ಇತ್ತಂತಂದ್ರೆ ನಮ್ಗೆ ನಾವು ಅದೇ ತರ ಅಗ್ರಿಮೆಂಟ್ ಮಾಡಿಕೊಂಡು ಕೊಡ್ತಾ ಇದೀವಿ. ಆದ್ರೆ ಲೋಕಲ್ ಮಾರ್ಕೆಟ್ ಅಂತ ಬಂದಾಗ ತುಂಬಾ ಚಾಲೆಂಜಸ್ ಇದೆ. ಲೋಕಲ್ ಈಸಿ ಅಂತ ತಿಳ್ಕೊಳ್ಳ ಹಾಗೆ. ಇವತ್ತಿನ ಮಾರ್ಕೆಟ್ ಅಲ್ಲಿ ಏನಾಗಿದೆ ಅಂದ್ರೆ ಎಲ್ಲರೂ ಕ್ರೆಡಿಟ್ ಕೇಳ್ತಾರೆ. ನಮ್ಮ ಕಂಪನಿ ಪಾಲಿಸಿಯಲ್ಲಿ ಕ್ರೆಡಿಟ್ ಅನ್ನೋದು ಇಲ್ಲ ಸರ್. ನೀವು 10 ಬಾಟ್ಲಿ ತಗೊಳ್ಳೋರಿದ್ರಿ, ಒಂದೇ ಬಾಟ್ಲಿ ತಗೋತೀನಿ ಅಂದ್ರೆ ಪರವಾಗಿಲ್ಲ, ನಾವು ಕೊಡ್ತೀವಿ. ಒಂದು ಬಾಟ್ಲಿ ಕೊಟ್ರೆ ನನಗೆ ಕ್ಯಾಶ್ ಅಂಡ್ ಕ್ಯಾರಿ ಅಥವಾ ಡೈರೆಕ್ಟ್ ಆಗಿ ಸೇಲ್ ಮಾಡಿದ್ರೆ 3 ಜನರ ಕೂಲಿ ಆಳಿಂದ ದುಡ್ಡು ಹೊರಗೆ ತೆಗಿತೀನಿ ಸರ್. ಅದೇ ಕ್ರೆಡಿಟ್ ಕೊಟ್ಕೋತಾ ಹೋದ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಇನ್ನೊಂದೇನಂದ್ರೆ ನಮ್ದು ಲಾಂಗ್ ಟರ್ಮ್ ರಿಲೇಷನ್ ಕೆಡುತ್ತೆ. ಒಂದ್ಸಲ ಪೇಮೆಂಟ್ ಬರಲಿಲ್ಲ, ಅವ್ರಿಗೇನೋ ತೊಂದರೆ ಇತ್ತು, ನಮಗೇನೋ ತೊಂದರೆ ಇತ್ತು, ಪೇಮೆಂಟ್ ನಾವು ಕಲೆಕ್ಟ್ ಮಾಡಲಿಲ್ಲ, ನೀವು ಕೇಳಿಲ್ಲ ಅಂತ ಅವ್ರು ಅನ್ನೋದು, ಇದು ಲೋಕಲ್ ಮಾರ್ಕೆಟ್ ಅಲ್ಲಿ ಇರತಕ್ಕಂತ ಸಮಸ್ಯೆ ಇದೆ. ಆದ್ರೂ ನಾವು ರೀಟೇಲ್ ಮತ್ತು ಡಿಸ್ಟ್ರಿಬ್ಯೂಷನ್ ಇನ್ನು ಶುರು ಮಾಡಿಲ್ಲ ರೀಟೇಲ್ ಮಾರ್ಕೆಟ್. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಡಿಮ್ಯಾಂಡ್ ಬಂದಿರೋದ್ರಿಂದ ನನಗೆ ನಮ್ಮ ಪ್ರಾಡಕ್ಟ್ ರಿಸಲ್ಟ್ ಬಂದ್ಬಿಟ್ಟಿದೆ. ಅವ್ರು ಒಂದೊಂದು ಸ್ಯಾಂಪಲ್ ತರಿಸ್ಕೊಂಡು ನೋಡಿದ್ದಾರೆ, ಬಹಳ ವರ್ಷಗಟ್ಟಲೆ ತಗೊಂಡಿದ್ದಾರೆ. ಈಗ ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಈಗ ಅನ್ಕೋತಾ ಇದೀವಿ ಈಗ ನಾವು ಡಿಸ್ಟ್ರಿಬ್ಯೂಷನ್ ಲೆವೆಲ್ ಅಲ್ಲಿ ಹೋಗ್ಬೇಕು, ಸ್ಟೇ ರಾಜ್ಯ ಮಟ್ಟದ್ದು ಡಿಸ್ಟ್ರಿಬ್ಯೂಷನ್ಗೆ ಕೊಡೋಣ ಅಂತ. ನಾವು ಓನ್ಲಿ ನಮ್ದು ಇ ಕಾಮರ್ಸ್ ಪೋರ್ಟಲ್ ಇಂದ ಮಾತ್ರ ಮಾಡೋದು. ಅಮೆಝಾನ್ ಅಲ್ಲಿ ಲಿಸ್ಟ್ ಆಗಿದೆ, ಅಮೆಝಾನ್ ಇಂದ ತಕೊಂಡು ಹೋಗ್ಬೋದು ಜನ. ನಾವು ಏನಂದ್ರೆ ಡಿಸ್ಟ್ರಿಬ್ಯೂಟರ್ಗೆ ಕೊಟ್ಬಿಟ್ರೆ ಅವರೇ ತಮ್ಮದೇ ಆದ ನೆಟ್ವರ್ಕ್ ಗಳಲ್ಲಿ ಅವರು ತಾವು ಸೇಲ್ ಮಾಡ್ಕೋತಾರೆ. ಈ ಒಂದು ಪದ್ಧತಿನ ಈ ಕಮಿಂಗ್ ಮಂತ್ ಗಳಲ್ಲಿ ಬರ್ತಕ್ಕಂತ ಮುಂದಿನ ತಿಂಗಳಲ್ಲಿ ನಾವು ಆ ಡಿಸ್ಟ್ರಿಬ್ಯೂಟರ್ ನೋಡಿ ನಾವು ಕೊಡ್ತಾ ಇದೀವಿ, ಡಿಸ್ಟಿಕ್ ಲೆವೆಲ್ ಅಲ್ಲಿ ಅಥವಾ ಸ್ಟೇಟ್ ಲೆವೆಲ್ ಅಲ್ಲ. ಇದು ಒಂದು ಚಾಲೆಂಜ್ ಆಗಿದೆ, ಹಳ್ಳಿಗಳಲ್ಲಿ ಹೋಗಿ ಸೇಲ್ ಮಾಡೋದು ಬಹಳ ಕಷ್ಟ ಇದೆ. ಹೌದು ಹೌದು, ಸೇಲ್ ಮಾಡ್ಬೇಕಂದ್ರೆ ಇನ್ನೂ ಕೆಲವೊಂದು ಮೆಥಡ್ ಗಳನ್ನ ಅಡಾಪ್ಟ್ ಮಾಡಿದ್ರೆ ಈಸಿ ಸೇಲ್ ಮಾಡಬಹುದು, ಬಟ್ ನಮ್ಗೆ ಪೇಮೆಂಟ್ ಫಾಲೋ ಅಪ್ ಮಾಡಕ್ಕೆ ಒಂದು ತೊಂದರೆ ಆಗೋದು ದೃಷ್ಟಿಯಿಂದ ನಾವು ರಿಸ್ಕ್ ತಗೋತಾ ಇಲ್ಲ ಸರ್. ಒಂದೇದು ಈ ಮಳೆಯಿಂದ ಆಗಿರೋ ಲಾಸು, ಕೊರೋನಾದಿಂದ ಆಗಿರ್ತಕ್ಕಂಥ ಒಂದು ರಿಸ್ಟ್ರಿಕ್ಷನ್ಸ್, ಮತ್ತೆ ಮೇಲೆ ಕ್ರೆಡಿಟ್ ಮೇಲೆ ಇದಾಗ್ಬಿಟ್ರೆ ಕಷ್ಟ ಆಗುತ್ತೆ ಅಂತೇಳಿ ನಾವು ಲಿಮಿಟೆಡ್ ಪ್ರೊಡಕ್ಷನ್ ಮಾಡ್ತಾ ಇದೀವಿ. ಆಸ್ ಅಂಡ್ ವೆನ್ ಮಾರ್ಕೆಟ್ ಡಿಮ್ಯಾಂಡ್ಸ್ ವಿ ವಿಲ್ ಡೂ ಪ್ರೊಡಕ್ಷನ್, ಅದರಲ್ಲಿ ವಿಲ್ ಕೀಪ್ ಅ ಸ್ಟಾಕ್. ಅಂದ್ರೆ ಆರ್ಡರ್ ಬಂದ ನಂತರ ತಾವು ಉತ್ಪಾದನೆ ಮಾಡ್ತಾ ಇದ್ದೀರಿ? ಒಂದು 20% ಇಟ್ಟಿರ್ತೀವಿ ಸರ್, ಅದು ಬಂದಾಗ ನಾವು ಇಮಿಡಿಯೇಟ್ ಆಗಿ ಕೊಡ್ತೀವಿ. ಅವ್ರದ್ದು ಆರ್ಡರ್ ಬಂದು ಒಂದು ವಾರದೊಳಗಡೆ ಮತ್ತೆ ಪ್ರೊಡಕ್ಷನ್ ಮಾಡಿ ಅವರಿಗೆ ಡೆಲಿವರಿ ಮಾಡಿ. ಎಷ್ಟೇ ಕೇಳಿದ್ರು ಮಾಡಷ್ಟು ಕೆಪಾಸಿಟಿ ಇದೆ, ಒಂದು ಪೌಡರ್ ಅಥವಾ ಒಂದು ಕ್ಯಾಪ್ಸುಲ್ ಅಥವಾ ಒಂದು ಟ್ಯಾಬ್ಲೆಟ್. ಆದ್ರೆ ಹಂಗಂತೇಳಿ ನಾವು ರೆಡಿ ಮಾಡಿ ಇಟ್ಕೊಂಡಾಗ ಏನಾಗುತ್ತೆ ಸರ್, ಅದು ಆರ್ಗ್ಯಾನಿಕ್ ಪ್ರಾಸೆಸ್ ಅಲ್ಲಿ ಏನಿದೆ ಅಂದ್ರೆ ಪ್ರತಿ ಬ್ಯಾಚ್ ನೀವು ಕೌಂಟೆಬಿಲಿಟಿ ಮಾಡಿ ರಿಪೋರ್ಟ್ ಮಾಡಬೇಕು. ಇದೇ ಪ್ರಾಡಕ್ಟ್ ಗಳನ್ನ ಮಾಡಿದೀರಿ, ಇದೇ ಪ್ರಾಡಕ್ಟ್ ಗಳನ್ನ ನೀವು ಇದರದ್ದು ಸೀರಿಯಲ್ ನಂಬರ್ ಇಷ್ಟಿದೆ, ಇದರದ್ದು ಇದಿಷ್ಟಿದೆ, ಕೌಂಟ್ ಎಷ್ಟಿದೆ, ಇಲ್ಲಿ ಒಂದು ಫಾರ್ಮಸ್ಯೂಟಿಕಲ್ ಗ್ರೇಡ್ ಅಲ್ಲಿ ಅದನ್ನ ಟ್ರೇಸಬಿಲಿಟಿ ಮಾಡ್ತಾರೆ. ಹಿಂಗಾದಾಗ ನಾವು ಎಲ್ಲದನ್ನು ಅಕೌಂಟೆಬಿಲಿಟಿ ತಗೊಂಡಾಗ ನಾವು ಬ್ಯಾಚ್ ಅನ್ನ ಸಣ್ಣದ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ ನಮ್ಗೆ. ಯಾಕಂದ್ರೆ ಆ ಬ್ಯಾಚ್ ಅನ್ನ ನಾನು ಮತ್ತೆ ಲ್ಯಾಬೋರೇಟರಿ ಟೆಸ್ಟ್ ಮಾಡಿಸ್ಬೇಕು, ಕ್ವಾಲಿಟಿ ಟೆಸ್ಟ್ ಪ್ರತಿ ಬ್ಯಾಚ್ ಅನ್ನು ಮಾಡಿಸ್ಬೇಕು. ಈ ತರ ಇದ್ದಾಗ ಕೆಲವೊಂದು ಸಮಸ್ಯೆಗಳು ನಮಗೆ ಕಾಸ್ಟ್ ಜಾಸ್ತಿ ಆದ್ರೂ ರಿಸ್ಕ್ ಕಡಿಮೆ ಆಗುತ್ತೆ, ಕೆಲವೊಂದ್ಸಲ ರಿಸ್ಕ್ ಜಾಸ್ತಿ ತಗೊಂಡ್ರೆ ಕಾಸ್ಟ್ ಕಡಿಮೆ ಆಗುತ್ತೆ. ಇವನ್ನ ನಾವು ಸ್ವಲ್ಪ ಬ್ಯಾಲೆನ್ಸಿಂಗ್ ಅಲ್ಲಿ ಮಾಡ್ಬೇಕು ಸರ್, ಇನ್ನೂ ಅನುಭವ ಬೇಕಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಸೊಫಿಸ್ಟಿಕೇಶನ್ ಆಗ್ಬಹುದು ಅಂತ. ಬಸವ ಹಿರೇಮಠ ಅವರು ಯಾರಾದರೂ ತಮ್ಮ ಅನುಭವಗಳನ್ನ ಕೇಳಬೇಕು, ಮಾತಾಡಬೇಕು, ತಮ್ಮ ಜೊತೆಗೆ ಚರ್ಚೆ ಮಾಡಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಅನ್ನ ಹೇಳ್ತೀರಿ? 9 8 4 5 0 2 0 9 4 8. ಆತ್ಮೀಯರೇ, ಬಸವ ಹಿರೇಮಠ ಅವರು ಹೇಳಿದಂತಹ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ನೋಟ್ ಮಾಡಿಕೊಳ್ಬಹುದು. 9 8 4 5 0 2 0 9 4 8. ಒಳ್ಳೆಯದು ಬಸಯ್ಯ ಹಿರೇಮಠ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ ಒಂದು ಹೊಸ ಉದ್ಯಮದ ಬಗ್ಗೆ ತಾವು ಬಹಳ ಸವಿಸ್ತಾರವಾದಂತಹ ಒಂದು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ. ವಿಶೇಷವಾಗಿ ನಮ್ಮ ಯುವ ರೈತರು ಇದರಿಂದ ಸ್ಫೂರ್ತಿ ತಗೊಂಡು ಏನು ಸಾಧ್ಯದ ಸಾಧಿಸೋದಕ್ಕೆ ಅನ್ನೋದ್ರ ಬಗ್ಗೆ ತಾವು ಜೀವಂತ ಉದಾಹರಣೆಯನ್ನ ಅವರ ಜೊತೆಗೆ ಹಂಚಿಕೊಂಡಿದ್ದೀರಿ. ಇಂಥ ಒಂದು ಸಾಹಸ ಮಾಡಿ ನಮ್ಮ ಎಲ್ಲ ರೈತರಿಗೆ ಸ್ಫೂರ್ತಿಯಾಗಿದ್ದಕ್ಕೆ ಮತ್ತ ಇಲ್ಲಿ ತನಕ ಈ ವಿಷಯದ ಬಗ್ಗೆ ತಾವು ವಿಸ್ತೃತವಾಗಿ ಚರ್ಚೆ ಮಾಡಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇಲ್ಲಿ ತನಕ ನುಗ್ಗೆ ಉದ್ಯಮವನ್ನ ಅಭಿವೃದ್ಧಿಪಡಿಸಿರುವ ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಪ್ರಯೋಗಶೀಲ ರೈತರಾದ ಬಸಯ್ಯ ಹಿರೇಮಠ ಅವರೊಂದಿಗೆ ದೂರವಾಣಿ ಮುಖಾಂತರ ನಡೆಸಿದ ಸಂದರ್ಶನದ ಅಂತಿಮ ಭಾಗ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರುಳಿ. ಈಗ ಕೇಳಿ ಸೂರ್ಯಕಾಂತ್ ಶರಣಪ್ಪ ಹೊಳಿ ಅವರ ಮತ್ತು ಸಂಘಟಕರಿಂದ ತತ್ವಪದ. ಸುವೆ ಶಿವ ಶರಣರಿಗ ಶಿವಚಾರ ಧರ್ಮಕ್ಕೆ ಸರಿಯಾಗಿ ನಡೆಸಿವ ಮೆಚ್ಚಿರುವನು ನಿನಗ ಸದಾ ಶಿವ ನಾಮ ನುಡಿ ಬಾಯೊಳಗ ಸಾರ ತಿಳಿಸುವೆ ಶಿವ ಶರಣರಿಗ.